ಸವಿದ ಸುಸ್ಮತಿಯ ಸೌರಭವಿ ಬೆಳಗುತ್ತಿರು ರಾಷ್ಟ್ರಕರ ನಡೆಸುತ್ತಿ ಹೊಂಬೆಳಗೆ ಬೆಳಗುತ್ತಿರು ರಾಷ್ಟ್ರಕನ ನಡೆಸುತ್ತಿ ಹೊಂಬೆಳಗೆ ಬೆಳಗುತ್ತಿರು ಅಭಿಜಾತ ಸ್ವಾತಂತ್ರ್ಯದ ಹಣತೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಶ್ರಾವಣದ ಶುಭ ದಿನದಿ ಎಮೆದೆರೆದ ಬೆಳಕೆ ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರೆ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಆತ್ಮೀಯ ಶ್ರೋತೃಗಳೇ, ಜೂನ್ 5 ವಿಶ್ವ ಪರಿಸರ ದಿನ. ನಮ್ಮನ್ನೆಲ್ಲ ಪೋಷಿಸ್ತಾ ಇರುವ ಈ ಭೂಮಿ ತಾಯಿ ನಮಗೆ ಏನೋ ಹೇಳೋದಕ್ಕೆ ಬಯಸ್ತಾ ಇದ್ದಾಳೆ. ಏನವಳ ಮಾತು? ನದಿಯ ಅರಣ್ಯ ಪರ್ವತ ವನ್ಯ ಸಂಕುಲಗಳನ್ನು ರಕ್ಷಿಸಿ, ರಕ್ಷಿಸದಿದ್ದರೆ ಉಳಿಯರಿ ಭೂತಾಯಿಯ ಮಾತು ಅರಿಯಿರಿ. ಕೇಳೋಣ. ಜೂನ್ 5 ಬೆಳಿಗ್ಗೆ 9:05 ನಾಟಕ ಭೂತಾಯಿಯ ಒಡಲಾಳದ ಕರೆ. ರಾಸಾಯನಿಕಗಳು, ರಾಸಾಯನಿಕ ಸಂಯುಕ್ತ ಸಂಗತಿಗಳಿಂದಾಗಿ ಈ ನನ್ನ ನಿರ್ಮಲವಾದ ನೀರು ಮತ್ತು ಗಾಳಿಯಲ್ಲಿ ವಿಷ ಪಸರಿಸುತ್ತಿದೆ. ನಾನು ಸೋತು ಹೋಗಿದ್ದೇನೆ. ಭೂಮಾತೆಯ ಮನದಾಳದ ಮಾತಿಗೆ ನೀವು ಕಿವಿಯಾಗ್ತಿರಲ್ಲ. ಇತಿಹಾಸದ ಒಡಲು ಸಾವಿರ ನದಿಗಳ ಸಾರವಿದು ಸ್ವಾತಂತ್ರ್ಯದ ಕಡಲು ನೋವಿನ ದಿನಗಳ ಪುಟಗಳಿದು ಇತಿಹಾಸದ ಒಡಲು ಬಂದವರ ಮೇಲೆ ಎರಗಿತ್ತು ನಳಿಗೆ ಬಾರಿ ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಮುಡಿಗೆ ನೂರಾರು ಪ್ರಾಣ ಹೂವಾಗಿ ಅರಳಿ ಸೇರಿತ್ತು ತಾಯ ಮುಡಿಗೆ ಮಡಿದವರ ಕೆಚ್ಚು ಕಲಿತನದ ಅಚ್ಚು ಬಂಗಾರ ಶಿಖರ ಮುಡಿಗೆ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನ ಕೇಳಿದರೆ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಸ್ಯ ರೋಗ ನಿಯಂತ್ರಣ ಕುರಿತಂತೆ ಡಾಕ್ಟರ್ ಗಿರಿಜಾ ಗಣೇಶನ್ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿದ ಸಂದರ್ಶನವಿದೆ. ನಂತರ ವಿಶಾಲಮ್ಮ ಹಾಗೂ ಸಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುತ್ತೀರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದ ಆರಂಭದಲ್ಲಿ ಕೇಳೋಣ ಸಸ್ಯರೋಗ ನಿಯಂತ್ರಣ ಕುರಿತಂತೆ ಡಾಕ್ಟರ್ ಗಿರಿಜಾ ಗಣೇಶನ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಗಿರಿಜಾ ಗಣೇಶನ್ ಅವರೇ. ನಮಸ್ಕಾರ. ನಾವಿವತ್ತು ಈ ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲಿ ರಾಸಾಯನಿಕಗಳನ್ನು ಬಳಸದೆ ಈ ಪೀಡ ನಿರ್ವಹಣೆಯನ್ನು ಮಾಡ್ಕೋಬಹುದು ಅಂತ ಕೇಳ್ತಾ ಇದ್ದೀವಿ. ಅದರಲ್ಲಿ ಈ ರೋಗಗಳ ನಿಯಂತ್ರಣ ಕೂಡ ಬಹಳ ಮುಖ್ಯವಾದಂಥದ್ದು. ತಾವು ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಂಶೋಧನೆಯನ್ನು ಕೂಡ ಮಾಡಿದ್ದೀರ. ಇವತ್ತು ನಮ್ಮ ರೈತ ಬಾಂಧವರಿಗೆ ಈ ಹಣ್ಣು ಮತ್ತು ತರಕಾರಿಗಳಲ್ಲಿ ಈ ರಾಸಾಯನಿಕ ಒಂದು ರೋಗನಾಶಗಳನ್ನು ಬಳಸದೆ ಯಾವ ರೀತಿ ನಾವು ರೋಗಗಳನ್ನು ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಿಗೆ ಬರುವಂಥ ಮುಖ್ಯವಾದ ರೋಗಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ತರಕಾರಿ ಮತ್ತು ಹಣ್ಣಿನ ಬೆಳೆಗಳಿಗೆ ಮುಖ್ಯವಾಗಿ ಶಿಲೀಂಧ್ರಗಳಿಂದ ರೋಗ ಬರ್ತದೆ. ಅದಲ್ಲದೆ ಬ್ಯಾಕ್ಟೀರಿಯಾ ದುಂಡಾಣುಗಳಿಂದ ಮತ್ತು ವೈರಸ್ ವಿಷಾಣುಗಳಿಂದಲೂ ರೋಗ ಬರುವುದುಂಟು. ಈ ರೋಗಗಳು ಸಸಿ ಮಡಿಯಲ್ಲಿ ಕಾಣಿಸಿಕೊಂಡು ಸಸಿ ಕೊಳೆ ರೋಗವನ್ನು ಉಂಟು ಮಾಡುತ್ತದೆ. ನಾಟಿ ಮಾಡಿದ ಮೇಲೆ ಕಾಣಿಸಿಕೊಳ್ಳುವ ಪ್ರಮುಖ ರೋಗಗಳು ಎಂದರೆ ಚಿಬ್ಬು ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ, ಸೊರಗು ರೋಗ, ಹಣ್ಣು ಕೊಳೆ ರೋಗ ಮತ್ತು ವೈರಸ್ನಿಂದ ಉಂಟಾಗುವಂಥ ನಂಜು ರೋಗ, ಇವೇ ಕೆಲವು ರೋಗಗಳು. ಈ ಎಲ್ಲ ರೋಗಗಳು ಹಣ್ಣು ಮತ್ತು ತರಕಾರಿಗಳನ್ನು ಬಾಧಿಸ್ತದೆ. ಈಗ ಮುಖ್ಯವಾಗಿ ನಾವು ಈ ಹಣ್ಣು ಮತ್ತು ತರಕಾರಿಗಳಲ್ಲಿ ಈ ರಾಸಾಯನಿಕಗಳನ್ನು ಬಳಸದೆ ರೋಗಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಜನಗಳಲ್ಲೂ ಕೂಡ ಇವತ್ತು ಪರಿಸರ ಪ್ರಜ್ಞೆ ಸಾಕಷ್ಟು ಬಂದಿದೆ. ಹೌದು, ಇದರ ಒಂದು ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಅಂತ? ಸಾಮಾನ್ಯವಾಗಿ ಹಣ್ಣು ಮತ್ತು ತರಕಾರಿಗಳನ್ನ ನಾವು ತಾಜಾತನದಲ್ಲೇ ಬಳಸ್ತೇವೆ. ಹಾಗಾಗಿ ಅದರಲ್ಲಿ ಈ ಕೀಟನಾಶಕಗಳ ಅಂಶ ಇತ್ತು ಅಂತಂದ್ರೆ ಅದು ಆರೋಗ್ಯಕ್ಕೆ ಸರಿ ಬರೋದಿಲ್ಲ. ಆದ್ದರಿಂದ ಆದಷ್ಟು ರಾಸಾಯನಿಕ ಕೀಟನಾಶಕಗಳಿಂದ ಮುಕ್ತವಾದಂತಹ ಅಥವಾ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೇ ಬೆಳೆಸಿದಂತಹ ಹಣ್ಣು ತರಕಾರಿಗಳನ್ನು ಬಳಸೋದು ಈಗ ತುಂಬಾ ಯೋಗ್ಯವಾದದ್ದು. ಇತ್ತೀಚೆಗೆ ಕೀಟನಾಶಕಗಳಿಂದ ಮುಕ್ತವಾದಂತಹ ಆಹಾರ ಪದಾರ್ಥಗಳೇ ಮಾರುಕಟ್ಟೆಯಲ್ಲೂ ಬಹಳ ಬೇಡಿಕೆ ಇದೆ ಮತ್ತು ರೈತರಿಗೆ ಒಳ್ಳೆಯ ಆದಾಯವೂ ಇದರಿಂದ ದೊರಕ್ತಾ ಇದೆ. ಅಲ್ಲದೆ ಜನರು ಸಹ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಸಿದ ಪದಾರ್ಥಗಳ ಕಡೆಗೆ ಹೆಚ್ಚು ಹೆಚ್ಚು ಆಸಕ್ತರಾಗ್ತಾ ಇದ್ದಾರೆ ಮತ್ತು ರೈತರು ಸಹ ರಾಸಾಯನಿಕ ಕ್ರಿಮಿನಾಶಕಗಳಿಗೆ ಪರ್ಯಾಯವಾಗಿ ಸಸ್ಯಜನ್ಯ ಕೀಟನಾಶಕಗಳು, ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳ ಹತ್ರ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಹಣ್ಣು ಮತ್ತು ತರಕಾರಿಗಳನ್ನು ನಾವು ತಾಜಾವಾಗಿ ಬಳಸೋದ್ರಿಂದ ಈ ರಾಸಾಯನಿಕಗಳ ಅಂಶ ಹೆಚ್ಚು ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹೌದು, ಆದ್ದರಿಂದ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮತ್ತು ರಾಸಾಯನಿಕೇತರ ಕ್ರಮಗಳ ಕಡೆಗೆ ನಾವು ಗಮನವನ್ನು ಇವತ್ತು ಕೊಡಬೇಕಾಗಿದೆ. ಹೌದು, ಈಗ ರಾಸಾಯನಿಕ ಕೀಟನಾಶಕಗಳ ಬಳಕೆ ಪ್ರಪಂಚದಲ್ಲಿ ಸಾಕಷ್ಟು ಇದೆ ಅಂತ ನಾವು ಕೇಳಿದ್ದೀವಿ. ಅಂದರೆ ಸುಮಾರು ಎಷ್ಟಿರಬಹುದು? ಅದೇ ರೀತಿ ಈ ಜೈವಿಕ ಕೀಟನಾಶಕಗಳ ಬಳಕೆ ಎಷ್ಟು ಮಟ್ಟಿಗೆ ಇದೆ ಅಂತೀರ? ಈ ರಾಸಾಯನಿಕ ಕ್ರಿಮಿನಾಶಕಗಳ ಬಳಕೆ ಇಂದು ಪ್ರಪಂಚದಲ್ಲಿ ಸರಿಸುಮಾರು $30 billion ಏನು ವಹಿವಾಟಿದೆ. ಅದೇ ಜೈವಿಕ ಕೀಟನಾಶಕಗಳ ಬಳಕೆ ತುಂಬಾ ತುಂಬಾ ಕಡಿಮೆ ಇದೆ. ಅಂದ್ರೆ 2005 2%, ಈಗ ಅದು ಶೇಕಡಾ 3% ಮುಂದೆ ಅಂದ್ರೆ ಸುಮಾರು 2010 4.5% ತಲುಪುವ ಸಾಧ್ಯತೆ ಇದೆ. ಅಂದ್ರೆ ಪ್ರತಿ ವರ್ಷನೂ ಈ ಜೈವಿಕ ನಿಯಂತ್ರಣ ಬಳಸುವ ಕೀಟನಾಶಕಗಳ ಬಳಕೆ ಹೆಚ್ಚುವರಿ ಬೆಳವಣಿಗೆ ಕಾಣಿಸ್ತಾ ಇದೆ. ಅಂದ್ರೆ ಜನರಲ್ಲಿ ಅವೇರ್ನೆಸ್ ಅಂತ ಇದೆ, ಅರಿವು ಹೆಚ್ಚಾದಂಗೆಲ್ಲ ಈ ಜೈವಿಕ ಕೀಟನಾಶಕಗಳ ಬಳಕೆ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಹೌದು. ಇನ್ನು ಮುಖ್ಯವಾಗಿ ಈ ಜೈವಿಕ ನಿಯಂತ್ರಣ ಅಂದ್ರೇನು, ಮತ್ತೆ ಜೈವಿಕ ಕೀಟನಾಶಕಗಳು ಅಂದ್ರೆ ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಜೈವಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ರೋಗಕಾರಕ ಕ್ರಿಮಿಕೀಟಗಳನ್ನು ನಿಯಂತ್ರಣ ಮಾಡೋದೇ ಜೈವಿಕ ನಿಯಂತ್ರಣ ಅಂತ ಹೇಳ್ತೀವಿ. ಅಂದ್ರೆ ಜೈವಿಕ ಕೀಟನಾಶಕಗಳು ಮೂಲತಃವಾಗಿ ನಾವು ಈ ಉಪಯುಕ್ತವಾದ ಶಿಲೀಂಧ್ರಗಳನ್ನು ಬಳಸಿಕೊಂಡು ಮಾಡ್ತೇವೆ, ಮತ್ತೆ ಅದೇ ತರ ಉಪಯುಕ್ತವಾದ ಬ್ಯಾಕ್ಟೀರಿಯಾ ದಂಡಾಣುಗಳು, ವೈರಸ್ ವಿಷಾಣುಗಳು, ಕೆಲವೊಮ್ಮೆ ಉಪಯುಕ್ತ ಕೀಟಗಳನ್ನು ಮತ್ತು ಸಸ್ಯಜನ್ಯ ಪದಾರ್ಥಗಳನ್ನು ಬಳಸಿ ರೋಗ ನಿಯಂತ್ರಣವನ್ನು ಮಾಡೋದಕ್ಕೆ ಜೈವಿಕ ನಿಯಂತ್ರಣ ಅಂತ ಹೇಳ್ತೇವೆ. ಜೈವಿಕ ನಿಯಂತ್ರಣ ಅಂತೀವಿ, ಮತ್ತೆ ಅದಕ್ಕೆ ಬಳಸುವಂತ ವಸ್ತುಗಳಿಗೆ ಕೀಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ಬಳಸೋದಾದ್ರೆ ಜೈವಿಕ ಕೀಟನಾಶಕ ಅಂತೀವಿ, ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಬಳಸೋದಾದ್ರೆ ಜೈವಿಕ ರೋಗನಾಶಕ, ಒಟ್ಟಾರೆ ಜೈವಿಕ ಕೀಟನಾಶಕ ಅಂತ ನಾವು ಹೇಳ್ಬೋದು, ಜೈವಿಕ ಕೀಟನಾಶಕಗಳು ಅಂತ. ಇನ್ನು ಈ ಜೈವಿಕ ವಿಧಾನದಲ್ಲಿ ಮುಖ್ಯವಾಗಿ ಶಿಲೀಂಧ್ರಗಳು ಮತ್ತೆ ದಂಡಾಣುಗಳನ್ನು ಬಳಸ್ಕೋಬಹುದು ಅಂತ ತಾವು ಹೇಳಿದ್ರೆ, ಈ ಶಿಲೀಂಧ್ರಗಳು ಮತ್ತೆ ಈ ದಂಡಾಣುಗಳು ಯಾವ್ಯಾವ ಅಂತ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಮುಖ್ಯವಾಗಿ ನಾವು ಈಗ ಜೈವಿಕ ಶಿಲೀಂಧ್ರಗಳನ್ನ ತುಂಬಾ ಪಾಪ್ಯುಲರ್ ಆಗಿ ಬಳಕೆ ಮಾಡ್ತಾ ಇರೋದು ಅಂತಂದ್ರೆ ಈ ಟ್ರೈಕೋಡರ್ಮಾ ಸ್ಪೀಶೀಸ್. ಹೌದು. ಇದರಲ್ಲಿ ಬೇರೆ ಬೇರೆ ಸ್ಪೀಶೀಸ್ ಇದೆ, ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಂತ, ಟ್ರೈಕೋಡರ್ಮಾ ವಿರಿಡೆ ಅಂತ, ಟ್ರೈಕೋಡರ್ಮಾ ಹ್ಯಾಮೆಟಮ್, ಮತ್ತೆ ಟ್ರೈಕೋಡರ್ಮಾ ಕುನಿಂಗಿ ಅಂತ. ಇದಲ್ಲದೆ ಗ್ಲಿಯೋಕ್ಲಾಡಿಯಂ ವೈರನ್ಸ್ ಅಂತ ಬಿಟ್ಟು ಅದನ್ನು ನಾವು ಅದು ಪ್ರಚಲಿತದಲ್ಲಿದೆ. ಆಂಪಿಲೋಮೈಸಿಸ್ ಕ್ವಿಸ್ಕ್ವಾಲಿಸ್ ಅಂತ ಇನ್ನೊಂದು ಶಿಲೀಂಧ್ರ, ವರ್ಟಿಸಿಲಿಯಂ ಲೆಕ್ಯಾನಿ, ಆಸ್ಪರ್ಜಿಲಸ್ ನೈಗರ್, ಇವೆಲ್ಲವೂ ಶಿಲೀಂಧ್ರಗಳು. ಇದನ್ನ ನಾವು ರೋಗ ನಿಯಂತ್ರಣಕ್ಕೆ ಬಳಸ್ಕೊತಾ ಇದೀವಿ. ಇದಲ್ಲದೆ ಮುಖ್ಯವಾಗಿ ನಾವು ಶಿಲೀಂಧ್ರವನ್ನೇ ಬಳಸಿ ಶಿಲೀಂಧ್ರವನ್ನು ನಿಯಂತ್ರಣ ಮಾಡ್ತೀವಿ, ಮುಳ್ಳನ್ನು ಮುಳ್ಳಿಂದ ತೆಗೆಯೋ ಹಾಗೆ ಈ ರೀತಿ ಮಾಡ್ತಾ ಇದೀವಿ. ಅದಲ್ಲದೆ ಬ್ಯಾಕ್ಟೀರಿಯಾ ದಂಡಾಣುಗಳನ್ನು ನಾವು ರೋಗ ನಿಯಂತ್ರಣಕ್ಕೆ ಬಳಸ್ಕೋತೀವಿ. ಮುಖ್ಯವಾಗಿ ಇದರಲ್ಲಿ ಬ್ಯಾಸಿಲಸ್ ಸಪ್ಟಿಲಸ್ ಮತ್ತು ಸುಡೋಮನಸ್ ಫ್ಲೋರೆಸೆನ್ಸ್ ಅಂತಂದ್ಬಿಟ್ಟು ಈ ಎರಡು ದಂಡಾಣುಗಳು ಹೆಚ್ಚು ಹೆಚ್ಚಾಗಿ ರೋಗ ನಿಯಂತ್ರಣದಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ. ಮತ್ತೆ ಕೀಟ ನಿಯಂತ್ರಣಕ್ಕೂ ಕೆಲವು ಶಿಲೀಂಧ್ರ ದಂಡಾಣುಗಳನ್ನು ನಾವು ಬಳಸ್ಕೋತೀವಿ, ವೈರಸ್ಗಳನ್ನು ಬಳಸ್ಕೊಳ್ತೇವೆ, ವೈರಸ್ಗಳನ್ನು ಬಳಸ್ಕೋತಾ ಇದೀವಿ. ಈ ಇದರಲ್ಲಿ ಬೈವೇರಿಯಾ ಬ್ಯಾಸಿಯನ, ಮೆಟರೈಸಿಯಂ, ವರ್ಟಿಸಿಲಿಯಂ ಕ್ಲಾಮಿಡೋಸ್ಪೋರಮ್, ಆರ್ಥ್ರೋಬಾಟ್ರಿ ಸ್ಪೀಶೀಸ್, ಪೆಸಿಲಿಯೋಮೈಸಿಸ್, ಇವೆಲ್ಲ ಶಿಲೀಂಧ್ರದಿಂದ ಮಾಡುವಂತಹ ಜೈವಿಕ ಕೀಟನಾಶಕಗಳು. ಮತ್ತೆ ಬ್ಯಾಸಿಲಸ್ ಥುರಿಂಜೆನ್ಸಿಸ್ ಅನ್ನೋದು ಬ್ಯಾಕ್ಟೀರಿಯಾ ದಂಡಾಣುದಿಂದ ಮಾಡುವಂತಹ ಕೀಟನಾಶಕಗಳು. ಇದಲ್ಲದೆ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಹೇಳ್ತೀವಿ, ಇದು ವೈರಸ್ ನಂಜಾಣದಿಂದ ಮಾಡುವಂತಹ ಕೀಟನಾಶಕಗಳು. ಮುಖ್ಯವಾಗಿ ಇದನ್ನ ನಾವು ಸಾಮಾನ್ಯವಾಗಿ ಎನ್ಪಿವಿ ಅಂತ ಕರೀತಾರೆ. ಹೌದು. ರೈತರು ಕೂಡ ಇದು ಎನ್ಪಿವಿ ಅಂತಾನೆ ಹೆಚ್ಚಾಗಿ ಹುಳಗಳನ್ನ ಸಾಯಿಸೋದಕ್ಕೆ ಉಪಯೋಗಿಸ್ಕೋತಾರೆ. ಮುಖ್ಯವಾಗಿ ಈ ಕಾಯಿ ಕೊರಿಯುವಂತಹ ಹುಳುಗಳು. ಹೌದು. ಹೆಚ್ಚಾಗಿ ಟೊಮ್ಯಾಟೋದಲ್ಲಿ ಕಾಯಿ ಕೊರಕ, ಯಾವುದೇ ತರಕಾರಿ ಬೆಳೆಯಲ್ಲಿ, ಬೆಂಡೆಯಲ್ಲಾಗಬಹುದು, ಬೆಂಡೆನಲ್ಲಿ ಕಾಯಿ ಕೊರಕ, ಇದಕ್ಕೆಲ್ಲ ಉಪಯೋಗಿಸ್ಕೋತೀವಿ ಇದನ್ನ. ಮತ್ತೆ ಇವತ್ತು ಈ ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ಈ ಜೈವಿಕ ಕೀಟನಾಶಕಗಳು ಸಿಗ್ತಾ ಇದಾವೆ ಅಂತ ತಾವು ಹೇಳಿದ್ರಿ. ಮುಖ್ಯವಾಗಿ ಯಾವ್ಯಾವ ರೀತಿ ದೊರಕ್ತಾ ಇದಾವೆ ಅಂತಾರೆ? ಇದು ಜಾಸ್ತಿ ಪ್ರಮಾಣದಲ್ಲಿ ಖಾಸಗಿ ಕಂಪನಿಗಳು ಇದನ್ನ ಟಾಲ್ಕ್ ಪುಡಿಯಲ್ಲಿ ಜೀವಾಣುಗಳನ್ನು ತುಂಬಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಮತ್ತೆ ಆಯಾ ಕಂಪನಿ ಅವರದೇ ಹೆಸರಿನಲ್ಲಿ ಮಾರುಕಟ್ಟೆ ಮಾಡ್ಕೋತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸ್ವಲ್ಪ ಮಟ್ಟಿಗೆ ಜೈವಿಕ ನಿಯಂತ್ರಣ ವಸ್ತುಗಳನ್ನು ರೈತರಿಗೆ ನೀಡ್ತಾ ಇದೀವಿ. ಅದಲ್ಲದೆ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆಯವರು ಸಹ ಸಬ್ಸಿಡೈಸ್ ದರದಲ್ಲಿ ರೈತರಿಗೆ ಜೈವಿಕ ನಿಯಂತ್ರಣ ವಸ್ತುಗಳನ್ನು ನೀಡ್ತಾ ಇದ್ದಾರೆ. ಮತ್ತೆ ಈ ಜೈವಿಕ ನಿಯಂತ್ರಣ ವಸ್ತುಗಳನ್ನು ಬಳಸುವಾಗ ಆದಷ್ಟು ಹೊಸದಾಗಿರುವ ಸರಕನ್ನು ಕೊಂಡ್ಕೋಬೇಕಾಗುತ್ತೆ. ತಾಜಾ ಇರುವಾಗ ಬಳಸ್ಕೋಬೇಕು. ಹೌದು. ಮತ್ತೆ ಇದು ಒಂದು 6 ತಿಂಗಳ ಮೇಲೆ ಹೆಚ್ಚಾಗಿ ಶೇಖರಿಸಿಕೊಂಡ್ರೆ ಅವುಗಳು ಅನುಪಯುಕ್ತವಾಗ್ತದೆ, ಅವುಗಳ ಶಕ್ತಿ ಕಳ್ಕೊಳ್ತವೆ. ಶಕ್ತಿ ಕಳ್ಕೊಳ್ಳುತ್ತೆ. ಅಂದ್ರೆ 6 ತಿಂಗಳ ಒಳಗಡೆ ನಾವು ಬಳಸ್ಕೋಬೇಕು. ಹೌದು. ಅಂದ್ರೆ ಅದ್ರ ಮೇಲೆ ಯಾವತ್ತು ತಯಾರ ಮಾಡಿದ್ದು ಅಂತ ದಿನಾಂಕ ಹಾಕಿರ್ತಾರೆ? ಅದು ಹಾಕಿರೋದನ್ನ ನೋಡಿ ತಗೋಬೇಕಾಗುತ್ತೆ, ಖಚಿತ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಏನೋ ಒಂದು ಸಾವಯವ ವಸ್ತುವನ್ನ ಹಾಕಿದಾಗುತ್ತೆ. ಅದು ಸಾಮಾನ್ಯ 1-3 ತಿಂಗಳು 4 ತಿಂಗಳು ಒಳಗೆ ಅದನ್ನ ಬಳಸೋದು ಅವಶ್ಯಕ. ಈಗ ತಾವು ಇದುವರೆಗೆ ಈ ಕೆಲವೊಂದು ಶಿಲೀಂಧ್ರಗಳು, ದಂಡಾಣುಗಳು, ಇವುಗಳನ್ನೆಲ್ಲ ಬಳಸ್ಕೋಬಹುದು ಅಂತ ಹೇಳಿರಿ, ಆಗ್ಲೇ ವೈರಸ್ ಕೂಡ ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ಅಂದ್ರೆ ಈ ಜೈವಿಕ ನಿಯಂತ್ರಣ ವಸ್ತುಗಳನ್ನ ನಾವು ಯಾವ ಕ್ರಮದಲ್ಲಿ ಉಪಯೋಗಿಸ್ಕೋಬೇಕು ಅಂತೀರಾ? ಯಾಕಂದ್ರೆ ಇದು ಬಹಳ ಮುಖ್ಯವಾಗುತ್ತೆ. ಹೌದು. ಜೈವಿಕ ನಿಯಂತ್ರಣ ವಸ್ತುಗಳನ್ನು ಬೇರೆ ಬೇರೆ ಇದರಲ್ಲಿ ಉಪಯೋಗಿಸ್ಕೋಬಹುದು. ಮುಖ್ಯವಾಗಿ ಬೀಜೋಪಚಾರಕ್ಕೆ ಉಪಯೋಗಿಸ್ಕೋಬಹುದು. ಈಗ ಶಿಲೀಂಧ್ರದಿಂದ ಮಾಡಿದಂತಹ ಜೈವಿಕ ನಿಯಂತ್ರಣ ವಸ್ತುಗಳು ಅಂತಂದ್ರೆ 5 ಗ್ರಾಮ್ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾಟಿ ಮಾಡ್ಕೋಬಹುದು. ಅದೇ ದಂಡಾಣುವಿನಿಂದ ಮಾಡಿದಂತಹ ಬೀಜ ಜೈವಿಕ ನಿಯಂತ್ರಣ ವಸ್ತುಗಳನ್ನು 10 ಗ್ರಾಮ್ 1 ಕೆಜಿ ಬೀಜಕ್ಕೆ ನಾವು ಉಪಯೋಗಿಸ್ಕೋಬಹುದು, ಬೀಜೋಪಚಾರಕ್ಕೆ ಉಪಯೋಗಿಸ್ಕೋಬಹುದು. ಅದಲ್ಲದೆ ಈಗ ಸಸಿ ಮಡಿಗಳಿಗೆ ನಾವು ಸಸಿಗಳನ್ನು ತಯಾರು ಮಾಡುವಾಗ ಈಗ ಕಮರ್ಷಿಯಲ್ ಆಗಿ ಎಲ್ಲರೂ ಪ್ರೋಟ್ರೇಸ್ನಲ್ಲಿ ಬೆಳೆಸಿ ತರಕಾರಿ ಸಸಿಗಳನ್ನು ಮಾರ್ತಾ ಇದ್ದಾರೆ, ರೈತರು ಕೊಡ್ತಾ ಇದ್ದಾರೆ. ಸೊ ಈಗ ಈ ಪ್ರೋಟ್ರೇಸ್ನಲ್ಲಿ ತುಂಬೋದಕ್ಕೆ ಅಂತಂದ್ಬಿಟ್ಟು ನಾವು ಕೋಕೋಪಿತ್ ಯೂಸ್ ಮಾಡ್ತೀವಿ. ಸೊ ಈ ಕೋಕೋಪಿತ್ಗೆ ಜೈವಿಕ ನಿಯಂತ್ರಣ ವಸ್ತ್ರವನ್ನು ಮಿಶ್ರ ಮಾಡಿ ಬಳಸೋದ್ರಿಂದ ಬಹಳ ಸೂಕ್ತವಾದ ಸಲಹೆ ಅಂತ ನಾನು ಹೇಳ್ತೀನಿ ಇದು. ಯಾಕೆಂದ್ರೆ ಇದರಲ್ಲಿ ಬೀಜ ಮೊಳಕೆ ಆಗುವಾಗಲೇ ಆ ಬೇರಿನ ಅಂಶ ಎಲ್ಲ ಇದರಿಂದ ಜೈವಿಕ ಶಿಲೀಂಧ್ರದಿಂದ ಆವೃತಗೊಂಡು ತೆಗೆದುಕೊಳ್ಳುತ್ತದೆ ಮತ್ತು ರೂಟ್ ಝೋನ್ ಅಂತ ಹೇಳ್ತೀವಲ್ಲ, ಆವರಿಸಿಕೊಳ್ಳುತ್ತೆ ಬೇರಿನ ಝೋನ್ ಎಲ್ಲಾನು ಈ ಶಿಲೀಂಧ್ರದಿಂದ ಆವರಿಸಿಕೊಂಡು ಹೆಚ್ಚು ಪ್ರೊಟೆಕ್ಷನ್ ಕೊಡುತ್ತದೆ. ಅದಲ್ಲದೆ ಹಣ್ಣಿನ ಸಸಿಗಳನ್ನ ನಾವೇನ್ ಮಾಡ್ತೀವಿ, ಸಸಿಗಳನ್ನ ತಯಾರಿಸಬೇಕಾದ್ರೆ ಪಾಲಿಥೀನ್ ಚೀಲದಲ್ಲಿ ನಾವು ಹಣ್ಣಿನ ಸಸಿಗಳನ್ನ ರೆಡಿ ಮಾಡ್ತೇವೆ. ಸೊ ಈ ಪಾಲಿಥೀನ್ ಚೀಲಕ್ಕೆ ತುಂಬುವ ಮರಳು ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಕೋಕೋಪಿತ್ ಈ ಮಿಶ್ರಣಕ್ಕೂ ನಾವು ಜೈವಿಕ ನಿಯಂತ್ರಣವನ್ನು ಮಿಶ್ರ ಮಾಡಿ ಉಪಯೋಗಿಸೋದು ಅತಿ ಸೂಕ್ತವಾಗಿರುವಂತಹ ತೆಂಗಿನ ನಾರಿನ ಪುಡಿ. ಮತ್ತೆ ಈ ಭೂಮಿ ಉಳುಮೆ ಮಾಡ್ತೀವಲ್ಲ ಆ ಟೈಮಲ್ಲೂ ನಾವೊಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಹಿಂಡಿ ಆಗಿರ್ಬೋದು ಅಥವಾ ಸಾವಯವ ಪದಾರ್ಥಗಳು ಯಾವುದನ್ನೇ ನಾವು ಭೂಮಿಗೆ ಸೇರಿಸ್ತೀವಿ ಅದಕ್ಕೆ ಒಂದು 100 ಕೆಜಿ ಗೊಬ್ಬರಕ್ಕೆ 1 ಕೆಜಿ ಜೈವಿಕ ನಿಯಂತ್ರಣ ವಸ್ತುವನ್ನು ಮಿಶ್ರ ಮಾಡಿ ಭೂಮಿಗೆ ಅಥವಾ ಮಣ್ಣಿಗೆ ಸೇರಿಸೋದ್ರಿಂದ ಈ ಮಣ್ಣಿನ ಆರೋಗ್ಯ ಕಾಪಾಡಬಹುದು. ಸಸಿಗಳನ್ನು ನಾಟಿ ಮಾಡುವಾಗ ಆ ಬೇರುಗಳನ್ನು ಜೈವಿಕ ನಿಯಂತ್ರಣ ವಸ್ತುವಿನಿಂದ ತೋಯಿಸಿ ಅಥವಾ ಪುಡಿಯಲ್ಲಿ ಅದ್ದಿ ನಾಟಿ ಮಾಡೋದ್ರಿಂದಲೂ ತುಂಬಾ ಎಫೆಕ್ಟಿವ್ ಆಗಿರುತ್ತದೆ. ಅಂದ್ರೆ ಜೈವಿಕ ನಿಯಂತ್ರಕ ವಸ್ತುವನ್ನು ನೀರಿನಲ್ಲಿ ಬೆರೆಸಿಕೊಂಡು ದ್ರಾವಣ ತಯಾರಿಸಿಕೊಂಡು ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿ ಅದ್ದಿ ಮಾಡಬಹುದು ಅಥವಾ ಪುಡಿನಲ್ಲೂ ಅದ್ದಿ ಮಾಡಬಹುದು. ಎಷ್ಟು ನಿಮಿಷ ಅದ್ದಬೇಕಾಗುತ್ತೆ? ಪುಡಿ ಆದ್ರೆ ಸುಮ್ಮನೆ ಹಾಗೆ ಅದ್ದಿ ಹಾಕ್ಬೋದು, ದ್ರಾವಣ ಅಂತಂದ್ರೆ ಒಂದ್ ಸ್ವಲ್ಪ ಒಂದ್ 10 ನಿಮಿಷ ಇಟ್ಟು ಹಾಕ್ಬೋದು, ಇಲ್ಲ ಆ ದ್ರಾವಣನ ಈ ಪ್ರೋಟ್ರೇಸ್ಗೆ ಚೆನ್ನಾಗಿ ಸಿಂಪರಣೆ ಮಾಡಿ ತೋಯಿಸ್ಬಿಟ್ಟು ಹಾಕ್ಬೋದು. ಮತ್ತೆ ಈಗ ಬೀಜೋಪಚಾರ ಮಾಡಬೇಕು ಅಂತ ತಾವ್ ಹೇಳಿದ್ರಿ, 5 ಗ್ರಾಮ್ನಷ್ಟು ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ ಅಂತ, ಮುಖ್ಯವಾಗಿ ಈ ಶಿಲೀಂಧ್ರದ ಒಂದು ಜೈವಿಕ ನಿಯಂತ್ರಣ ವಸ್ತುಗಳು ಅಂದ್ರೆ ಯಾವ ರೀತಿ ಅದನ್ನ ಕೊಡ್ಬೇಕಾಗತ್ತೆ, ಅಂಟಿಸಬೇಕಲ್ಲ ಅದು ಬೀಜಕ್ಕೆ, ಹೇಗೆ ಮಾಡ್ಬೇಕಾಗತ್ತೆ? ಅದು ಟಾಲ್ಕ್ ಪುಡಿನಲ್ಲಿ ಇರೋದಕ್ಕೆ ಸ್ವಲ್ಪ ಒಂಚೂರು ನೀರು ಹಾಕೊಂಡು ಬೀಜನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಕೈಯಲ್ಲೂ ಬೆರೆಸ್ಕೋಬಹುದು, ಹೌದು. ಮತ್ತೆ ಇದೇ ಜೈವಿಕ ನಿಯಂತ್ರಣ ವಸ್ತುಗಳನ್ನು ನಾಟಿ ಮಾಡಿದ್ಮೇಲೆ ತಾಕುಗಳಲ್ಲಿ ಮತ್ತೆ ಎಲೆಗಳಲ್ಲಿ ಈ ಚುಕ್ಕೆ ರೋಗ, ಬೂದಿ ರೋಗ, ಅಂಗಮಾರಿ ರೋಗ ಇವುಗಳೆಲ್ಲ ಕಂಡು ಬಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಈ ಜೈವಿಕ ನಿಯಂತ್ರಣ ವಸ್ತುಗಳನ್ನ ನಾವು ಸಿಂಪಡಿಸಬಹುದು. ಆದ್ರೆ ಸುಮಾರಾಗಿ ಒಂದು 10 ಗ್ರಾಮ್ ಅಥವಾ 20 ಗ್ರಾಮ್ ವರೆಗೂ 1 ಲೀಟರ್ಗೆ ಸೇರಿಸಿಕೊಂಡು ಇದನ್ನ ಸಿಂಪಡಿಸಬಹುದು. ಮತ್ತೆ ಇದನ್ನ ಸಾಮಾನ್ಯವಾಗಿ ತೊಂಡೆಬೇಳೆ ಅಂತೆ, ಟೊಮ್ಯಾಟೊ, ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಕೋಸು, ಕ್ಯಾರೆಟು ಈ ಮುಂತಾದ ತರಕಾರಿ ಬೆಳೆಗಳೆಲ್ಲ ಇದನ್ನ ಬಳಸ್ಕೋಬಹುದು. ಈ ನಿಂಬೆ, ಸಪೋಟ ಇದರಲ್ಲೂ ನಾವು ಎಲೆಗಳಿಗೆ ಸಿಂಪಡಣೆಗೆ ನಾವು ಉಪಯೋಗಿಸ್ಕೋಬಹುದು. ಹಣ್ಣಿನ ಗಿಡಗಳಲ್ಲಿ ಮುಖ್ಯವಾಗಿ ಬಾಳೆ, ಸೀಬೆ, ಚಕ್ಕೋತ, ಕಿತ್ತಲೆ, ಸಪೋಟ ಇವುಗಳೆಲ್ಲ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಣ ಮಿಶ್ರಣವನ್ನು ನಾ ಹೇಳಿ ಮೊದಲೇ ಈಗಾಗಲೇ ಹೇಳದಂಗೆ ಒಂದ್ 100 ಕೆಜಿಗೆ 1 ಕೆಜಿ ಜೈವಿಕ ನಿಯಂತ್ರಣ ವಸ್ತುವನ್ನು ಹಾಕಿ ಮಿಶ್ರ ಮಾಡಿ ಇಟ್ಕೊಂಡಿರ್ತೀವಿ. ಈ ತರ ಮಿಶ್ರಣವನ್ನು ಒಂದೊಂದು ಬೇಸಿನ್ಗೆ, ಒಂದೊಂದು ಗುಳಿಗೆ ಒಂದು 5 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ ಬುಡಕ್ಕೆ. ಈ ತರ ವರ್ಷಕ್ಕೆ ಒಂದ್ 2 ಸಲ ನಾವು ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಯಾವುದೇ ಒಂದು ರೋಗ ಬರಲ್ಲ ಮತ್ತೆ ಆರೋಗ್ಯ, ಮಣ್ಣಿನ ಆರೋಗ್ಯ ಹೆಚ್ಚಾಗಿ ಕಾಪಾಡ್ಕೋಬಹುದು. ಮತ್ತೆ ಮುಖ್ಯವಾಗಿ ಟ್ರೈಕೋಡರ್ಮಾದಂತ ವಸ್ತುಗಳನ್ನ ಕೆಲವೊಂದು ತೋಟದ ಬೆಳೆಗಳಿಗೂ ಬಳಸ್ಕೋಬಹುದು. ಕರಿಮೆಣಸಿನಲ್ಲಿ ತುಂಬಾ ಎಫೆಕ್ಟಿವ್, ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಸಿಂಪರಣೆ ಮಾಡೋದಾದ್ರೆ ಪ್ರತಿ ಲೀಟರ್ ನೀರಿಗೆ 20 ಗ್ರಾಮ್ನಷ್ಟು ಜೈವಿಕ ವಸ್ತುವನ್ನು ಬೆರೆಸಿಕೊಂಡು ನಾವು ಅದನ್ನ ಚೆನ್ನಾಗಿ ಮಿಶ್ರ ಮಾಡಿ ಸಿಂಪರಣೆ ಮಾಡಿಸಬಹುದು. ಈ ರೀತಿಯಾಗಿ ಸಿಂಪರಣೆ ಮೂಲಕ ಕೂಡ ಕೊಡಬಹುದು. ಮತ್ತೆ ಹೆಚ್ಚು ಅಂತರವನ್ನ ಕೊಡುವಂತ ಬೆಳೆಗಳು ವಿಶೇಷವಾಗಿ ಹಣ್ಣಿನ ಬೆಳೆಗಳಿಗೆ ಬುಡಕ್ಕೆನೆ ಸಾವಯವ ವಸ್ತು ಜೊತೆಯಲ್ಲಿ ಬೆರೆಸಿಕೊಂಡು ಹಾಕಬಹುದು. ಇನ್ನ ಈ ಸಸ್ಯಜನ್ಯ ಪದಾರ್ಥಗಳನ್ನ ಈ ಜೈವಿಕ ನಿಯಂತ್ರಣದಲ್ಲಿ ಯಾವ ರೀತಿ ಬಳಸ್ಕೋಬಹುದು ಅಂತೀರ? ಈ ಸಸ್ಯಜನ್ಯ ಪದಾರ್ಥ ಅಂದ್ರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಯಾವುದೇ ಎಣ್ಣೆಕಾಳಿನ ಹಿಂಡಿ ಇವುಗಳ ಜೊತೆ ಜೈವಿಕ ನಿಯಂತ್ರಣ ವಸ್ತುಗಳನ್ನು ಮಿಶ್ರ ಮಾಡಿ ಮಣ್ಣಿಗೆ ಸೇರಿಸ್ಕೋಬಹುದು. ಮತ್ತೆ ಮಣ್ಣಿನಲ್ಲಿ ಈ ರೀತಿ ಸೇರಿಸೋದ್ರಿಂದ ಮಣ್ಣಿನಲ್ಲಿರುವ ರೋಗಕಾರಕ ಜೀವಾಣುಗಳ ಸಂಖ್ಯೆ ಹತೋಟಿಗೆ ಬರ್ತದೆ. ಮತ್ತು ಹೆಚ್ಚು ಹೆಚ್ಚು ಜೈವಿಕ ನಿಯಂತ್ರಣ ವಸ್ತುಗಳನ್ನು ಸಾವಯವ ಪದಾರ್ಥಗಳ ಜೊತೆ ನಾವು ಮಿಶ್ರ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಆರೋಗ್ಯ ಹೆಚ್ಚುತ್ತೆ ಮತ್ತೆ ಅದರಲ್ಲಿರುವಂತಹ ರೋಗಕಾರಕ ಜೀವಾಣುಗಳ ಅಂಶ ಕಡಿಮೆ ಆಗ್ತಾ ಬರ್ತದೆ. ಇದಲ್ಲದೆ ಈ ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ ಇವುಗಳನ್ನು ಸಹ ನಾವು ಸೋಪಿನ ದ್ರಾವಣದೊಂದಿಗೆ ಬೆರೆಸಿ ಗಿಡಗಳಿಗೆ ಸಿಂಪಡಿಸಬಹುದು. ಈಗ ಸಿಂಪಡಿಸೋದ್ರಿಂದ ರೋಗಗಳನ್ನು ನಾವು ಹತೋಟಿಯಲ್ಲಿ ತರಬಹುದು, ಕೀಟಗಳನ್ನು ಹತೋಟಿಯಲ್ಲಿ ತರಬಹುದು. ಪ್ರತಿ ಲೀಟರ್ಗೆ ನಾವು ಈಗ ಒಂದು 10 ml ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನ ಹಾಕಿ ಈ 10 ml ಗೆ ಒಂದು 2 ml ಅಷ್ಟು ಸೋಪಿನ ದ್ರಾವಣ ಸೇರಿಸ್ಕೋಬೇಕಾಗುತ್ತೆ. ಮಾಡಿ ಚೆನ್ನಾಗಿ ಬೆರೆಸು, ಆ ಎಣ್ಣೆ ಅಂಶ ತೇಲ್ಬಾರದು ನಾವು ನೀರು ಹಾಕುವಾಗ. ಸೊ ಈ ತರ ಸೋಪಿನ ದ್ರಾವಣ ಹಾಕಿ ಸೇರಿಸಿದ ಮೇಲೆ ನೀರು ಹಾಕಿದ್ರೆ ಚೆನ್ನಾಗಿ ಅದು ಮಿಶ್ರ ಆಗುತ್ತೆ, ನೀರಲ್ಲಿ ಸಂಯೋಜನೆಗೊಳ್ಳುತ್ತದೆ, ಎಣ್ಣೆ ಅಂಶ ತೇಲ್ಬಾರದು. ಸೊ ಎಣ್ಣೆ ಅಂಶ ತೇಲ್ತು ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಸೋಪಿನ ದ್ರಾವಣ ಹಾಕಬೇಕಾಗತ್ತೆ, ಇಲ್ಲ ಒಂಚೂರು ಸೋಪಿನ ಪುಡಿನ ಸೇರಿಸಿಕೊಂಡು ಮತ್ತೆ ಅದಕ್ಕೆ ಕಲಸಿ ಸಿಂಪರಣೆ ಮಾಡಬೇಕಾಗತ್ತೆ. ಅಂದ್ರೆ ಈ ಒಂದು ಸಮಸ್ಯೆಯನ್ನು ತಡೆಗಟ್ಟೋದಕ್ಕೆ ಭಾರತೀಯ ತೋಟಗಾರಿಕಾ ಸಂಶೋಧನೆಯವರು ಈ ಹೊಂಗೆ ಸೋಪು, ಬೇವಿನ ಸೋಪು, ಬೇವಿನ ಸೋಪು, ಹೊಂಗೆ ಸೋಪು ಅಂತಾನು ಅಭಿವೃದ್ಧಿ ಮಾಡಿದೀವಿ. ಮತ್ತೆ ಅದು ನಮ್ಮ ಏಟಿಕ್ ಸಂಸ್ಥೆಯಿಂದ ನಾವು ಮಾರ್ಕೆಟ್ ಅನ್ನು ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಿಗುತ್ತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಹೌದು, ಅಲ್ಲಿ ಕೊಂಡುಕೊಂಡು ಬಳಸ್ಕೋಬಹುದು. ಇನ್ನು ಇನ್ನೊಂದು ಮುಖ್ಯವಾದ ಕ್ರಮ, ಮತ್ತೆ ಸಾಮಾನ್ಯವಾಗಿ ರೈತರಿಗೂ ಕೂಡ ಇದು ಗೊತ್ತಿದೆ, ಈ ರೋಗ ನಿರೋಧಕ ಶಕ್ತಿ ಪಡೆದಿರುವಂತಹ ತಳಿಗಳ ಬಳಕೆ, ಇದನ್ನ ಹೇಗೆ ಬಳಸ್ಕೋಬಹುದು ಅಂತ ಅಂದ್ರೆ, ಈಗ ನೋಡಿ ಸಾಮಾನ್ಯವಾಗಿ ನಾವು ಯಾವುದೇ ಔಷಧಿಗಳನ್ನ ಅಂದ್ರೆ ಕೀಟನಾಶಕಗಳನ್ನ ಬಳಸದೇ ಇರಬೇಕು ಅಂತಂದ್ರೆ ಆ ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಂತಹ ತಳಿಗಳನ್ನ ಅದರ ಬಳಕೆ ಬಹಳ ಸೂಕ್ತವಾದದ್ದು. ಮತ್ತೆ ಇವೆಲ್ಲದಕ್ಕೂ ಮುಖ್ಯವಾಗಿ ನಾ ಹೇಳದಂತಂದ್ರೆ ಎಲ್ಲೆಲ್ಲಿ ಈ ರೋಗ ನಿರೋಧಕ ಶಕ್ತಿ ಪಡೆದಂತಹ ತಳಿಗಳು ಎಲ್ಲೆಲ್ಲಿ ಸಿಕ್ಕತ್ತೋ ಅದನ್ನ ಆದಷ್ಟು ನಾವು ಪ್ರೊಕ್ಯೂರ್ ಮಾಡಿಕೊಂಡು ಅದನ್ನು ಬಳಸ್ಕೊಳ್ಳೋದು ಅತ್ಯವಶ್ಯಕ. ಅಂದ್ರೆ ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವಿಶೇಷವಾಗಿ ಈ ತರಕಾರಿ ಬೆಳೆಗಳಲ್ಲಿ ಸಾಕಷ್ಟು ಇಂತಹ ತಳಿಗಳನ್ನು ಅಭಿವೃದ್ಧಿ ಮಾಡಿದೆ. ಹೌದು, ಆ ತಳಿಗಳ ಬಗ್ಗೆ ಒಂದು ಪರಿಚಯ. ನಾವು ಸುಮಾರು ತಳಿಗಳನ್ನ ಬಿಡುಗಡೆ ಮಾಡಿದೀವಿ, ಬೇರೆ ಬೇರೆ ಬೆಳೆಗಳಲ್ಲಿ ಮಾಡಿದಾರೆ. ಹೌದು, ನಮ್ಮ ಸಂಸ್ಥೆ ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನಕಾಯಿ ಇವುಗಳಲ್ಲೆಲ್ಲ ನಾವು ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಂತಹ ತಳಿಗಳನ್ನು ಅಭಿವೃದ್ಧಿ ಮಾಡಿದೀವಿ. ಟೊಮ್ಯಾಟೊನಲ್ಲಿ ಅರ್ಕ ಶ್ರೇಷ್ಠ, ಅರ್ಕ ಅಭಿಜಿತ್, ಅರ್ಕ ಅನನ್ಯ ಅಂತನ್ಬಿಟ್ಟು ಇವು ಬ್ಯಾಕ್ಟೀರಿಯಾ ಸೊರಗು ರೋಗಕ್ಕೆ ಮತ್ತು ಮಲ್ಲೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಪಡೆದಂತಹ ಹೈಬ್ರಿಡ್ ತಳಿಗಳು. ಇದಲ್ಲದೆ ಈರುಳ್ಳಿನಲ್ಲಿ ಅರ್ಕ ಕಲ್ಯಾಣ್ ಮತ್ತು ಅರ್ಕ ನಿಕೇತನ್ ಅಂತ ಇವು ನೇರಳೆ ಮಚ್ಚೆ ರೋಗಕ್ಕೆ ಮತ್ತು ಬೇರುಕೊಳೆ ರೋಗಕ್ಕೆ ನಿರೋಧಕ ಶಕ್ತಿ ಪಡೆದ ತಳಿಗಳು. ಇದರಲ್ಲಿ ಅರ್ಕ ಕೀರ್ತಿಮಾನ್ ಮತ್ತು ಅರ್ಕ ಲಾಲಿಮಾ ಅಂತನ್ಬಿಟ್ಟು ಇವು ಹೈಬ್ರಿಡ್ ತಳಿಗಳು ಈರುಳ್ಳಿಯಲ್ಲಿ. ಇದಲ್ಲದೆ ಇವಕ್ಕೂ ಕೂಡ ರೋಗ ನಿರೋಧಕ ಶಕ್ತಿ ಇದೆ. ಇದೆ ಹೈಬ್ರಿಡ್ ತಳಿಗಳಾದ್ರೂ ಕೂಡ ರೋಗ ನಿರೋಧಕ ಶಕ್ತಿ ಅಂದ್ರೆ ನೇರಳೆ ಮಚ್ಚೆ ರೋಗ ಮತ್ತು ಬೇರು ಕೊಳೆ ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಂತಹ ತಳಿಗಳು. ಇದಲ್ಲದೆ ತಿಂಗಳ ಹುರುಳಿಯಲ್ಲಿ ಅರ್ಕ ಅನೂಪ್ ಅಂತನ್ಬಿಟ್ಟು ಇದು ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಪಡೆದಿದೆ ಮತ್ತು ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿ. ಬಟಾಣಿನಲ್ಲಿ ಅರ್ಕ ಅಜಿತ್ ಅಂತನ್ಬಿಟ್ಟು ಮತ್ತೆ ಅರ್ಕ ಕಾರ್ತಿಕ್ ಅಂತ ಇದು ತುಕ್ಕು ರೋಗ ಮತ್ತು ಬೂದಿ ರೋಗ ಎರಡಕ್ಕೂ ನಿರೋಧಕ ಶಕ್ತಿಯನ್ನು ಪಡೆದಂತಹ ತಳಿ ಇದು. ಮತ್ತೆ ಕ್ಯಾರೆಟ್ ಅಲ್ಲಿ ಅರ್ಕ ಸೂರಜ್ ಅಂತನ್ಬಿಟ್ಟು ಇದು ಬೂದಿ ರೋಗಕ್ಕೆ ನಿರೋಧಕ ಪಡೆದಂತಹ ಶಕ್ತಿ ಪಡೆದಂತಹ ತಳಿ ಇದು. ಮತ್ತೆ ಹೆಚ್ಚು ಕ್ಯಾರೋಟಿನ್ ಕಂಟೆಂಟ್ ಇದೆ ಇದರಲ್ಲಿ. ಬದನೆಕಾಯಲ್ಲಿ ಅರ್ಕ ಆನಂದ್ ಅಂತನ್ಬಿಟ್ಟು ಇದುವೇ ಬ್ಯಾಕ್ಟೀರಿಯಾ ಸೊರಗು ರೋಗಕ್ಕೆ ನಿರೋಧಕ ಪಡೆದಂತಹ ತಳಿ. ಇನ್ನು ಕೆಲವೆಲ್ಲ ಇದೆ. ಸಾಮಾನ್ಯವಾಗಿ ರೈತರು ನಮ್ಮಲ್ಲಿ ಬಂದು ಕೇಳಿದಾಗ ನಾ ಇದಕ್ಕೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಪಡೆದುಕೋಬಹುದು. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ರಾಸಾಯನಿಕಗಳನ್ನ ಕಡಿಮೆ ಮಾಡಿಕೊಂಡು ಈ ಕೀಟ ಮತ್ತೆ ಪೀಡೆಗಳನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಯಾವ್ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕು ಅಂತೀರ? ಇದು ಒಳ್ಳೆ ಪ್ರಶ್ನೆ. ನಾವು ಮುಖ್ಯವಾಗಿ ಕೀಟನಾಶಕಗಳ ಬಳಕೆ ಕಡಿಮೆ ಮಾಡಬೇಕು ಅಂತಂದ್ರೆ ಮೊದಲನೆಯದಾಗಿ ನಿರೋಧಕ ಶಕ್ತಿ ಪಡೆದಿರುವಂತಹ ತಳಿಗಳನ್ನ ಬಳಕೆ ಮಾಡೋದು. ಎರಡನೆಯದಾಗಿ ಜೈವಿಕ ಗೊಬ್ಬರ, ಸಾವಯವ ಗೊಬ್ಬರಗಳ ಬಳಕೆಯನ್ನು ಅನುಸರಿಸೋದು. ಅಂದ್ರೆ ಇವುಗಳನ್ನ ಬಳಸ್ಕೊಳ್ಳೋದ್ರಿಂದ ಉಪಯೋಗಕಾರಿ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಜಮೀನಿನಲ್ಲಿ, ಅದರಿಂದ ತಂತಾನೇ ರೋಗ ನಿಯಂತ್ರಣಕ್ಕೆ ಬರುತ್ತೆ. ಮತ್ತೆ ಮೂರನೇದು ಜೈವಿಕ ನಿಯಂತ್ರಣ ವಸ್ತುಗಳ ಬಳಕೆ. ನಾಲ್ಕನೇದಾಗಿ ಸಸ್ಯಜನ್ಯ ರೋಗ ನಿಯಂತ್ರಣ ಪದಾರ್ಥಗಳ ಬಳಕೆಯಿಂದ ರಾಸಾಯನಿಕ ಕೀಟನಾಶಕಗಳನ್ನು ಆದಷ್ಟು ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ಯಾವಾಗ ನಾವು ರಾಸಾಯನಿಕ ಕೀಟನಾಶಕಗಳನ್ನು ಕಡಿಮೆ ಮಾಡ್ತೀವೋ ರಾಸಾಯನಿಕ ಕೀಟನಾಶಕಗಳಿಂದ ಮುಕ್ತವಾದಂತಹ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳನ್ನು ಪಡೆಯಬಹುದು. ಈ ರೀತಿಯಾಗಿ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ವಿವಿಧ ಅಂಶಗಳ ಕಡೆಗೆ ಗಮನ ಕೊಟ್ಟು ಈ ರಾಸಾಯನಿಕಗಳನ್ನ ಬಳಸದೆ ರೋಗನಾಶಕ ಮತ್ತು ಕೀಟನಾಶಕಗಳನ್ನ ಬಳಸ್ಕೊಳ್ಳದೆ ರೋಗ ನಿಯಂತ್ರಣಕ್ಕೆ ಮನಸ್ಸು ಮಾಡಬೇಕಾಗತ್ತೆ. ಒಂದು ನಮ್ಮ ರೈತರಲ್ಲಿ ಸಾಮಾನ್ಯವಾಗಿ ಕೀಟನಾಶಕಗಳ ಬಳಕೆಯಿಂದಾನೇ ರೋಗ ಮತ್ತು ಪೀಡೆಗಳನ್ನ ಹತೋಟಿ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ಇರ್ತದೆ. ಅಂದ್ರೆ ರಾಸಾಯನಿಕಗಳನ್ನು ಬಳಸದೇ ಇದನ್ನು ಮಾಡ್ಕೋಬೇಕಾಗತ್ತೆ ಅಂತ ಅಭಿಪ್ರಾಯ ಇರುತ್ತೆ. ಈಗ ರಾಸಾಯನಿಕಗಳನ್ನು ಬಳಸದೆಯೂ ಜೈವಿಕ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳು, ಜೈವಿಕ ನಿಯಂತ್ರಣ ವಸ್ತುಗಳ ಬಳಕೆ ಇವುಗಳೆಲ್ಲ ಉಪಯೋಗಿಸಿ ನಾವು ಒಳ್ಳೆ ಬೆಳೆಯನ್ನು ತೆಗಿಬಹುದು. ಖರ್ಚು ಕಡಿಮೆ ಆಗುತ್ತೆ. ಮತ್ತೆ ನಮಗೆ ಇದರಿಂದ ಮುಕ್ತವಾದಂತಹ ವಿಷಮುಕ್ತವಾದಂತಹ ಆಹಾರ ನಾವು ಎಲ್ಲರಿಗೂ ಕೊಡಬಹುದು. ಮತ್ತೆ ಪರಿಸರಕ್ಕೂ ಏನು ತೊಂದರೆ ಆಗಲ್ಲ, ಮತ್ತೆ ಹಸು ಮೀನು ಇವೆಲ್ಲಾನು ಪೆಸ್ಟಿಸೈಡ್ ಇಂದ ಫ್ರೀ ಆಗಿರುತ್ತೆ, ಬಹಳ ತೊಂದರೆ ಅನುಭವಿಸ್ತಾರೆ, ಅದು ಕಡಿಮೆ ಆಗುತ್ತೆ, ಅದು ಕಡಿಮೆ ಆಗುತ್ತೆ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ರಾಸಾಯನಿಕ ರಹಿತ ವಿಧಾನಗಳಿಂದ ಯಾವ ರೀತಿ ಈ ಸಸ್ಯ ರೋಗಗಳನ್ನು ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದ್ದು. ಒಳ್ಳೆಯ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಗಿರಿಜಾ ಗಣೇಶನ್ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಸಸ್ಯ ರೋಗ ನಿಯಂತ್ರಣ ಕುರಿತಂತೆ ಡಾಕ್ಟರ್ ಗಿರಿಜಾ ಗಣೇಶನ್ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ವಿಶಾಲಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಬೆಟ್ಟದ ಮೇಲೆ ಬಲೆಯ ಬೀಸುವ ವಿಸ್ತಾರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಏರಿ ಮೇಲೆ ದನವ ಕಾಯುವ ಹಾರರ ಹುಡುಗ, ಬಲೆಗೆ ಬಿದ್ದ ವನದ ಪಕ್ಷಿ ಗುರುವಿನ ಪಾದ ಮರೆಯ ತೋರಿದ ಗುರುವಿನ ಪಾದವ ಮರೆಯಬಾರದು ಕರುಣೆಯಿಟ್ಟು ಸಲಗಿಲ ಒಡೆಯನ ತೆರೆಯಬಾರದು ಕರುಣೆಯಿಟ್ಟು ಸಲಗಿದ ಒಡೆಯನ ತೆರೆಯಬಾರದು ಬೆಟ್ಟದ ಮೇಲೆ ರೈತ ಬಂಧುವರೇ, ಇದುವರೆಗೆ ವಿಶಾಲಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ